ಉದ್ದ ನಮ್ಮ ತಮ್ಮ ನಮ್ಮ ಆಸ್ಪತ್ರೆ ಯಾರಿದ್ರೆ ಅವ್ರಿಗೆ ಕೊಟ್ಟು ಜಮೀನು ಮಾಡಿಸ್ತೇವೆ. ಇದು ಇನ್ನೊಂದು ರೂಪ ನಾವು ನೋಡೋದೇ ಆದರೆ ಜನಸಂಖ್ಯೆ ಹೆಚ್ಚಳನೂ ಒಂದು ಕಾರಣ ಆಗತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳ್ರಿ. ಒಂದು ಕಾಲದಲ್ಲಿ ಅದೊಂದು ಬಹಳ ದೊಡ್ಡ ಹೆಮ್ಮೆ ಇತ್ತು. ಏ ನಮ್ಮ 10 ಜನ ಅಣ್ಣ ತಮ್ಮಂದ್ರು, 5 ಜನ ಅಕ್ಕ ತಂಗಿರು, ಇಂಥ ದೊಡ್ಡ ಕುಟುಂಬ. ಬಹುಶಃ ಆ ಕುಟುಂಬ ಇರೋವಂತಹ ಜಮೀನು ಎಲ್ಲ ಮಕ್ಕಳಿಗೂ ಹಂಚಿಕೆ ಆದಾಗ ಒಬ್ಬೊಬ್ಬರಿಗೂ ನೀವು ಹೇಳಿದಾಗೆ ಸಣ್ಣ ಸಣ್ಣ ಭೂಮಿ ಅಂಗೈ ಅಗಲ ಬರೋದಕ್ಕೆ ಪ್ರಾರಂಭ ಆಯಿತು. ಇದು ಒಂದು ಕಾರಣ ಇರಬಹುದಾ? ಹೌದು, ಇದು ಒಂದು ಕಾರಣನೇ. ಯಾಕಂದ್ರೆ ನಮ್ಮಪ್ಪ ನಮ್ಮ ನಮ್ಮ ಕಕ್ಕ ಚಿಕ್ಕಪ್ಪ ಇಬ್ರು ಅವಾಗ ಒಟ್ಟು ಜಮೀನು 15 ಎಕರೆ. ಅವರೇ ಬೇರೆ ಆದ್ರೆ 7.5 ಎಕರೆ ಬಂತು. ನಮ್ಮಪ್ಪ ನಾವು 3 ಜನ ಗಂಡ್ಮಕ್ಳು, ನಾವು ಬೇರೆ ಆದ್ವಿ. ನನಗೆ ಜಾಬ್ ಐತೆ ಅಂತ ಸ್ವಲ್ಪ ಕಡಿಮೆ ಕೊಟ್ಟಿದ್ದಾರೆ. ಅವರು ಸ್ವಲ್ಪ ಸ್ವಲ್ಪ 2 ಎಕರೆ ಹೆಚ್ಚಿಗೆ ಇಟ್ಕೊಂಡಿದ್ದಾರೆ. ಇಷ್ಟೆಲ್ಲ ಸೀಮಿತ ಅವಧಿಯಲ್ಲಿ ನಾವು ಅವರು ದುಡ್ಕೋಬೇಕು, ಅದರಲ್ಲೇ ಬೆಳೆ ತೆಗಿಬೇಕು. ಇನ್ನೇನು ಅರೆ ಮಲ್ನಾಡ ಅಂತಂದ್ರೆ ಕೊನೆ ಪಕ್ಷ ಮೆಕ್ಕೆಜೋಳ ಹತ್ತಿಗೇನು ಸಮಸ್ಯೆ ಇಲ್ಲ, ಇನ್ನು ಉಳಿದೇನು ಬೆಳೆಯೋಕ್ಕಾಗಲ್ಲ. ಮೆಣಸಿನ್ಕಾಯಿ ಬೆಳೆಯೋಕ್ಕಾಗಲ್ಲ, ಶೇಂಗಾ ಬೆಳೆಯೋಕ್ಕಾಗಲ್ಲ, ಇವ ಎರಡ ಬೆಳೆ ನಾವು ತಗೊಳ್ಳೋದು. ಅದು ಹತ್ತಿಗೆ ಬಂದು ಬಂತು ಬಿಟ್ಬಿಡೋದು, ಮೆಕ್ಕೆಜೋಳ ಅಂತೂ ಗ್ಯಾರಂಟಿ. ಈ ಒಂದು ಸೀಮಿತ ಇದರಲ್ಲಿ ನಾವು ಬದುಕಬೇಕಾಗಿದೆ ಅಲ್ಲಿ ಆ ಜನ. ಇನ್ನು ಅದರಲ್ಲೇ ಸ್ವಲ್ಪ ಇದು ಇದ್ರೆ ನೀರಾವರಿ ಮಾಡ್ಕೊಂಡು ಬೋರ್ ಹೊಡ್ಸ್ಕೋಬೇಕು. ನಮ್ಮ ತಮ್ಮ ಬೋರ್ ಹೊಡ್ಸ್ಕೊಂಡಿದ್ದಾನೆ, ಅದರಲ್ಲಿ ಅವನಿಗೆ ಒಂದು 2.5 ಎಕರೆ 3 ಎಕರೆ ಇದೆ, ಬೋರ್ ಹೊಡ್ಸ್ಕೊಂಡು ಅವರೆಲ್ಲ ಮಾಡ್ಕೋತಾರೆ. ಅವ್ರು ಏನು ಬೆಳೀತಾರೆ? ಇದೇ ಸೇಮ್ ಹತ್ತಿ ಮೆಕ್ಕೆಜೋಳ ಏನೋ ಸ್ವಲ್ಪ ಕಾಯಿಪಲ್ಲೆ ಮೆಣಸಿನ್ಕಾಯಿ ಅದು ಕೋಸು ಗೀಸು. ಒಂದು ಸೀಸನಲ್ ಬೆಳೆ, ಸೀಸನಲ್ ಬೆಳೆ ಬೆಳೀತಾರೆ. ಯಾವ ಸೀಸನಲ್ಲಿ ಯಾವ್ದು ಬೆಳೀತೋ ಅದನ್ನ ಬೆಳ್ಕೊಂಡು ಉಪಜೀವನ ಮಾಡ್ತಾರೆ. ಅಂದ್ರೆ ಮಳೆಗೆ ಆಶ್ರಯ ಮಾಡೋಕ್ಕಾಗಲ್ಲ, ಬೋರ್ ನೀರಿಂದನೇ ಬೆಳೀತಾರೆ. ಇನ್ನು ನಂದು 1.75 ಎಕರೆ ನಾನು ಬೋರ್ ಹೆಂಗೆ ಹೊಡಿಬೇಕು ಅದಕ್ಕಿದ್ರು ಅವನ್ನೇ ನಾನು ಹೊಡೆದು ಮಿನ್ ಮಾಡಿಲ್ಲ. ನಂದು ಮಳೆ ಆಶ್ರಯದಲ್ಲೇ ಅವರೇ ಬೆಳೆ ತಕ್ಕೊಂತಾರೆ. ಆಯ್ತಪ್ಪ, ನೀವು ಕೆಲಸ ಮಾಡ್ತಾ ಇದ್ರಿ, ಆ ದುಡ್ಡನ್ನೆಲ್ಲ ತಗೊಂಡೋಗಿ ಹಾಕ್ತೀನಿ, ಬೋರ್ ಹೊಡಿಸ್ತೀನಿ, ನಾನು ಒಂದು ಹೊಸ ತರ ತಂತ್ರಜ್ಞಾನ ಅಳವಡಿಸಿ ಆಧುನಿಕ ಕೃಷಿ ಮಾಡ್ತೀನಿ, ಈ ತರದ ಯಾವ್ದು ನಿಮ್ ಮನಸ್ಸಿಗೆ ಬರ್ಲಿಲ್ವಾ? ಸರಿ ಬರ್ತದೆ ಸರ್. ಏನಾಗುತ್ತೆ ಅಂದ್ರೆ ಆಧುನಿಕ ಕೃಷಿ ನಾವು ಮಾಡ್ತೀವಿ ಅಂದ್ರೆ ಈಗ ನಾವು ಯಂತ್ರ ಯಂತ್ರಗಳನ್ನ ಇಟ್ಕೊಂಡು ನಾವು ಮಾಡಿದ್ವಿ ಅಂದ್ರೆ ಅಷ್ಟು ಜಮೀನೊಳಗೆ ನಾವು ಅದನ್ನ ತೂಕ್ಸಕ್ ಆಗೋದಿಲ್ಲ. ಆಮೇಲೆ ನಾವು ಅಲ್ಲಿ ಇರ್ಬೇಕಾಗತ್ತೆ. ಈಗ ನಾವಿಲ್ಲದ ಶಿವಮೊಗ್ಗ ಹಿರೇಕೂರ ಹತ್ರ ಊರು ದೂರ ಆಗುತ್ತೆ. ಸರಿ ಹೆಂಗ ಮಾಡ್ಬೋದು ಅಂತ ತಿಳ್ಕೊಡ್ರಿ. ಇವಾಗ ಏನಾಗಿದೆ ಅಂದ್ರೆ ಆಳಿನ ಸಮಸ್ಯೆ ಮೇನ್ ಇರೋದು, ಆಳಿನ ಸಮಸ್ಯೆ. ಯಾವ ಆಳ ಸಿಗೋದಿಲ್ಲ, ಕೆಲಸ ಮಾಡ್ಲಿಕ್ಕೆ ಜನನ ಸಿಗಲ್ಲ, ಜನ ಸಿಕ್ಕರು ಕೂಲಿ ಹೆಚ್ಚಿಗೆ, ಹೀಗಾಗಿ ವರ್ಕೌಟ್ ಆಗಲ್ಲ ನಮಗೆ. ಜನ ಯಾಕೆ ಸಿಗ್ತಾ ಇಲ್ಲ ಅಂತೀರಿ? ಜನ ಯಾಕೆ ಸಿಗ್ತಲ್ಲ, ಸರ್ಕಾರದ ನೀತಿ ಆಗಿದೆ. ಮೊದಲು ಏನಾಗಿತ್ತಂದ್ರೆ ಸರ್ಕಾರ ಏನ್ ಮಾಡ್ತಿದೆ, ಫ್ರೀಯಾಗಿ ಅಕ್ಕಿ ಎಲ್ಲ ಕೊಡ್ತಾರೆ, ರೇಷನ್ ಕೊಡ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಅಗತ್ಯಕ್ಕೆ ತಕ್ಕಂತೆ ವಾರದಲ್ಲಿ 2 ದಿವಸ 3 ದಿವಸ ಕೆಲಸ ಮಾಡಿದ್ರೆ ಸಾಕು ಅವರು. ಇನ್ನು ಉಳ್ಕಿ ದಿವಸ ಎಲ್ಲ ಆರಾಮ್, ಇಡೀ ವಾರ ಆರಾಮ್ ಕಾಲ ಹಾಕ್ಬೋದು. ಹಂಗೆ ತಿಂಗಳಲ್ಲಿ ಒಂದು 7 ದಿವಸ ಕೆಲಸ ಮಾಡಿದ್ರೆ ಅವ್ರು ಆರಾಮ್ ಇರ್ತಾರೆ, ಯಾಕಂದ್ರೆ ಫ್ರೀಯಾಗಿ ಅಕ್ಕಿ ಎಲ್ಲ ಸಿಗ್ತದೆ. ಅಲ್ಲ ಕೊಡ್ಬೇಕು, ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಇದನ್ನೆಲ್ಲ ಕೊಡ. ಯಾಕಂದ್ರೆ ಈಗ ಕೊಡ್ಲಿಲ್ಲ ಅಂದ್ರೆ ಜನ ಉಪವಾಸ ಸಾಯ್ತದ್ದು ಆ ಮತ್ತೇರೆ. ಆದ್ರೆ ಅದು ಸರಿಯಾಗಿ ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳಲ್ಲ ಜನ. ಹಿಂಗಾಗಿ ನಾವೇನಾದ್ರು ಕೂಲಿ ಕರೆದು ಬರೋದೇ ಇಲ್ಲ. ಹಳ್ಳಿಯಲ್ಲಿ ಇದೊಂದು ಸಮಸ್ಯೆ ಆಗಿದೆ. ಹಿಂಗೆ ಎಷ್ಟೋ ಜನ ಹತ್ತಿ ಬೆಳೀತಿದ್ರು, ಹತ್ತಿ ಬೆಳೆದೇ ಬಿಟ್ಬಿಟ್ರು ಕೂಲಿ. ಯಾಕಂದ್ರೆ ಹತ್ತಿ ಬಿಡಿಸ್ಲಿಕ್ಕೆ ಇಡೀ ಒಬ್ಬ ಮನುಷ್ಯ 10 ಕೆಜಿ ಹತ್ತಿ ಬಿಡಿಸ್ಬೋದು ಒಂದು ದಿವಸಕ್ಕೆ. ಬಟ್ ಅವನ ಕೂಲಿನ 600-600 ರೂಪಾಯಿ ದುಡ್ಡು. ಹತ್ತಿ ರೇಟ್ ಇದ್ರೆ ಇತ್ತು ಬಿಟ್ಬಿಡ್ತು, ವರ್ಕೌಟ್ ಆಗೋದಲ್ಲ. ಹತ್ತಿ ಬೆಳೆದೇ ಬಿಟ್ಬಿಟ್ಟಿದ್ರೀಗ ಏನಿರೋ ಓನ್ಲಿ ಮೆಕ್ಕೆಜೋಳ. ಹೀಗಾಗಿ ಸಮಸ್ಯೆ ಆಗುತ್ತೆ. ಅಂದ್ರೆ ಆಧುನಿಕ ಯಂತ್ರ ಇಟ್ಕೊಂಡು ಮಾಡೋರಂದ್ರೆ ಮನೆಯಲ್ಲಿ ಒಬ್ರು ಮಾಡೋರು ಇರಬೇಕು, ಅದನ್ನ ತೂಕ್ಸೋ ಎಲ್ಲ ಕೆಲಸನೂ ನಿರ್ವಹಣೆ ಮಾಡೋರು ಇರಬೇಕು. ಆಮೇಲೆ ಒಂದು 10-15 ಎಕರೆ ಜಮೀನು ಇರಬೇಕು. ಅಂತರ ಆಧುನಿಕ ಕೃಷಿ ಬೆಳೆಸಿ ಸಲಕರಣೆಯನ್ನು ಬೆಳೆಸಿ ಬೆಳೆ ತೆಗೆದು ಅದೊಂದು ತೀರಿ ಲಾಭದಾಯಕ ಆಗುತ್ತೆ. ಅದಕ್ಕಾದ್ರೂ ಜನ ಬೇಕು. ಅಲ್ಲ, ಇದನ್ನ ಇನ್ನೊಂದು ರೀತಿಯಲ್ಲಿ ನೀವು ಯಾಕೆ ನೋಡಲ್ಲ? ನೀವು ಹೇಳಿದ್ರೆ ಕೂಲಿ ಕಾರರು ಸಿಗೋದು ಕಷ್ಟ ಇದೆ, ಕೂಲಿ ಜಾಸ್ತಿ ಕೊಡಬೇಕು ಅಂತ. ನಿಜವಾದ ರೈತ ಅಂದ್ರೆ ಅವನ ಜಮೀನು ಇರುತ್ತೆ ಅಂತ ಇಟ್ಕೊಳ್ಳಿ, ಅವನು ಹೊಲದಲ್ಲಿ ದುಡಿಯೋದನ್ನ ಕಮ್ಮಿ ಮಾಡ್ಕೊಂಡಿದ್ದಾನೆ. ಈ ಆಳ ಮೇಲೆ ಡಿಪೆಂಡ್ ಆಗ್ತಾ ಇದ್ರೆ ಇವರು ಮನೆಯಲ್ಲಿ ಇರ್ತಕ್ಕಂತ ಸದಸ್ಯರು ಇವರ ಕಾಂಟ್ರಿಬ್ಯೂಷನ್ ಏನು ಕೃಷಿಗೆ? ಇವಾಗ ಏನಾಗಿದೆ ಅಂದ್ರೆ ಮಕ್ಕಳೇ ಸೀಮಿತ, 1-2 ಜನ ಮಕ್ಕಳು ಇರ್ತಾರೆ. ಅದರಲ್ಲಿ ಒಂದು ಹೆಣ್ಣು ಒಂದು ಗಂಡು ಇರುತ್ತೆ. ಅವ್ರು ಏನ್ ಮಾಡ್ತಾರೆ, ಸಾಮಾನ್ಯ ಮಕ್ಕಳನ್ನ ಓದಿಸ್ಬಿಡ್ತಾರೆ. ಇನ್ನು ಓದಿಲ್ಲದಂಗೆ ಊರಲ್ಲಿ ಇರ್ತಾರಲ್ಲ ಇನ್ನು ಅಣ್ಣ ತಮ್ಮಗಳ ಮಕ್ಕಳು, ಅವರು ಕೆಲಸ ಮಾಡ್ತಾರಲ್ಲ ಹೊರಲ್ಲಿ, ಇವ್ರು ಏನ್ ಮಾಡ್ತಾರೆ ನಮ್ಮಂತಾರು, ಅವ್ರಿಗೆ ಜಮೀನು ನೀವೇ ಮಾಡ್ರಪ್ಪ, ನೀವೇ ಬೆಳ್ಕೊಡ್ರಪ್ಪ, ನಮಗೆ ವರ್ಷಕ್ಕೆ ಇಷ್ಟು ಕೊಡ್ರಪ್ಪ ಅಂತ ಇಷ್ಟು ಕೇಳ್ತೇವೆ ಅಷ್ಟೇ. ನನಗೆ ಒಂದು 10,000 ರೂಪಾಯಿ ಕೊಡ್ತಾರೆ ವರ್ಷಕ್ಕೆ. 1 ಎಕರೆ 32 ಗಂಟೆ ಹೊಲ ಮಾಡಿಕೊಂಡು ನನಗೆ 10,000 ರೂಪಾಯಿ ಕೊಡ್ತಾರೆ ಒಂದು ಬೆಳೆ ಬೆಳ್ಕೊಳ್ಳೋಕೆ. ಮುಗಿತು ನನ್ನ ಕೆಲಸ. ನಾನು ಅದನ್ನ ಇನ್ನೊಂದು ತರದಲ್ಲಿ ಕೇಳ್ತಾ ಇದ್ದೀನಿ. ಈ ಉದಾಹರಣೆಗೆ ಯಾವುದೋ ಒಬ್ಬ ವ್ಯಕ್ತಿ ಹತ್ರ ಶ್ರೀಮಂತ ಅಂತ ಇಟ್ಕೊಳ್ಳಿ, ಅವನು ಎಲ್ಲೋ ಒಂದ್ ಕಡೆ ಒಂದ್ ಎರಡ್ ಮೂರು ಎಕರೆ ತೋಟನ ಏನೋ ಮಾಡ್ಕೊಂಡಿರ್ತಾನೆ, ಅಲ್ಲಿ ಒಂದ್ ಸಣ್ಣದ ಮನೆ ಮಾಡಿ ಇಟ್ಟಿರ್ತಾನೆ, ವಾರಕ್ಕೋ ಹದಿನೈದು ದಿನಕ್ಕೋ ಬೇಜಾರಾದಾಗ ಅಲ್ಲಿ ಹೋಗುವಂತ ಕ್ರಮ ಇಟ್ಕೊಂಡಿರ್ತಾನೆ. ಬಟ್ ನಿಜವಾಗಿ ಅಲ್ಲಿ ಕೆಲಸ ಮಾಡೋನು ಯಾರೋ ಒಬ್ಬ ಆಳಿಟ್ಟು ಕೆಲಸ ಮಾಡ್ತಾ ಇರ್ತಾನೆ. ಈ ತರದ ವ್ಯಕ್ತಿತ್ವ ಮತ್ತೆ ಕೃಷಿ ಮಾಡೋರು ಜಾಸ್ತಿ ಆಗ್ತಾ ಇದಾರ, ಇವ್ರು ಹೇಳೋ ಮಾತಾ ಇದು ಕೂಲಿಕಾರರಿಗೆ ನಾವು ಜಾಸ್ತಿ ಕೊಡ್ತಾ ಇದೀವಿ ಅಂತ, ಇದು ಹೇಗೆ ಅಂತ ನನಗೆ ಅದೊಂದು ಅರ್ಥವೇ ಆಗ್ತಾ ಇಲ್ಲ. ಸರಿ, ಈಗ ಆಗ್ತಾ ಇರೋದ ಹಾಗೆ ಈ ತೋಟ ಮಾಡ್ತೇವೆ ಅಂತಾರೆ ಸಾಮಾನ್ಯ ನೋಡಿ, ಜಾಬ್ನಲ್ಲಿ ಇರ್ತಕ್ಕಂಥವ್ರು ಈ ಶಿವಮೊಗ್ಗದಲ್ಲೂ ಸುತ್ತಲೂ ಮುತ್ತಲು ತೋಟಗಳು ಮಾಡ್ಕೊಂಡಿರ್ತಾರೆ, ಮೂರು ಎಕರೆನೋ ನಾಲ್ಕು ಎಕರೆನೋ ಎರಡು ಎಕರೆನೋ ತೋಟ ಮಾಡಿರ್ತಾರೆ. ಅವ್ರು ಕೇಳ್ರಿ, ನಮ್ದು ಇಲ್ಲೇ ತೋಟ ಇದೆ ಅಂತಾರೆ. ಬಟ್ ಅವ್ರ ತೋಟ ಏನು ಮಾಡಲ್ಲ, ಅವ್ರು ಅಲ್ಲಿ ಒಬ್ರು ನೀಟಿರ್ತಾರೆ ಕಾಯಕ, ಅವನು ನೀರು ಹಾಸೋದು ಇದು ಅದೆಲ್ಲ ಇದು ಮಾಡ್ತಾರೆ. ಇವರು ವಾರಕ್ಕೊಮ್ಮೆ ವಾರದಾಗ ಎರಡು ದಿವಸ ಇತ್ತು ಬಿಡು ಇದ್ದಿದ್ದ ಹೋಗ್ತಾರೆ, ಮಣ್ಣು ಹೆರಿಸ್ತಾರೆ, ಇದೆಲ್ಲ ಮಾಡ್ತಾರೆ. ಬಟ್ ಅಲ್ಲಿ ಏನಾಗಿದೆ ಅಂದರೆ ಎಲ್ಲದೂ ಆ ಆಳಿನ ಮೇಲೇ ಇಟ್ಕೋಬೇಕು ನಮಗೆ, ಅವ ಏನು ಇದು ಮಾಡ್ತಾನೆ ಅದೇ ಕರೆಕ್ಟ್, ಅದರಲ್ಲಿ ಈಲ್ಡ್ ಬಂದರು ಬಂತು ಬಿಟ್ರು ಬಿಟ್ರು, ಅದೊಂದು ಸಮಸ್ಯೆ. ಸುಮ್ಮನೆ ತೋಟ ಮಾರಬಾರ್ದು, ಒಂದು ಆಸ್ತಿ ಇರಲಿ ಅಂತ ತೋಟ ಮಾಡ್ತಾರೆ ಅಷ್ಟೇ, ಅದು ಲಾಭದಾಯಕ ಇಲ್ಲ. ಇವ್ರು ಹೋಗಿ ಬೇರೆ ಕಡೆಯಿಂದ ತೋಟ ಮಾಡಿಸೋದು, ಯಾವುದು ಎರಡು ಎಕರೆ ಮೂರು ಎಕರೆ ತೋಟ ಮಾಡಿಸೋದು ಲಾಭದಾಯಕ ಅಲ್ಲ, ಅದು ಇಟ್ಕೊಂಡಿದ್ದಾರೆ ಇರಲಿ ತೋಟ ಅಂತ. ಎಲ್ಲರದ್ದು ಸಮಸ್ಯೆ ಇದೇನೆ. ಈಗಿನ ಅಡಿಕೆ ರೇಟ್ ಬಹಳ ಚೆನ್ನಾಗಿದೆ, ಅಡಿಕೆ ರೇಟ್ ಚೆನ್ನಾಗಿದೆ, ಅದೇ ಅದರಲ್ಲಿ ಅರ್ಧಕ್ಕರ್ಧ ಲಾಭಾಂಶ ಹೋಗ್ಬಿಡುತ್ತೆ, ಇನ್ನು ಅರ್ಧ ಇವರಿಗೆ ಸಿಗುತ್ತೆ. ಯಾಕಂದ್ರೆ ಅಡಿಕೆ ರೇಟ್ ಇವ್ರು ಬೇಸಕ್ಕಾಗೋದಿಲ್ಲ, ಬೇಸಲಿಕ್ಕೆ ಒಂದು ಮೂರು ಜನ ಬೇಕು. ಇವ್ರದ್ದು ಮೂರು ಎಕರೆ ತೋಟ ಇದ್ರು, ಮೂರು ಎಕರೆ ಐದು ಎಕರೆ ತೋಟ ಇದ್ರು ಗೊನಿ ಕೆಡಲಿಕ್ಕೆ, ಆಮೇಲೆ ಅದನ್ನು ಮಿಲ್ ಹಾಕ್ಸಕ್ಕೆ ಮಿಷನ್ಗೆ ಹಾಕಿ ಇದು ಮಾಡೋಕೆ ಒಂದು ಕನಿಷ್ಠ ಮೂರು ಜನ ಬೇಕು. ಅದನ್ನು ಬೇಯಿಸಲಿಕ್ಕೆ, ಒಣಸ್ಲಿಕ್ಕೆ, ಈಗಿನ ಮಳೆಗಾಲದಲ್ಲಿ ಅದನ್ನ ಹಗಲಲ್ಲಿ ವಾರಿಸ್ಬೇಕು, ತೆಗಿಬೇಕು ತೆಗಿಬೇಕು ಒಣಸ್ಬೇಕು. ಈ ಒಂದು ಸಮಸ್ಯೆ ಇರೋದ್ರಿಂದ ಇವರೇ ಮಾಡ್ತಾರೆ, ಎಲ್ಲ ಜನ ಇದ ಮೇಲೆ ಅವಲಂಬನೆ ಆಗಿಬಿಡ್ತಾರೆ, ಅಲ್ಲಿ ಅಷ್ಟು ಜನ ಸಿಗೋದಿಲ್ಲ, ಅದೊಂದು ಸಮಸ್ಯೆ. ಅದಕ್ಕಾಗಿ ಏನು ಮಾಡ್ತಾರೆ, ಈಗ ಹಸಿ ಅಡಿಕೆನೇ ಕೇಕ್ ಕೊಟ್ಬಿಡ್ತಾರೆ, ತೂಕ ಹಾಕಿ ಇಷ್ಟು ಅಂತ ಹಸಿ ಅಡಿಕೆ ಕೊಡ್ತಾರೆ. ಆಮೇಲೆ ಇನ್ನೊಂದು ಏನು ಮಾಡ್ತಾರೆ, ಒಂದು ಕ್ವಿಂಟಲ್ ಹಸಿ ಅಡಿಕೆ ಕೊಟ್ಟರೆ ಹನ್ನೆರಡು ಕೆ ಜಿ ಅಡಿಕೆ ಅವ್ರು ಕೊಡಬೇಕು ಇವರಿಗೆ, ಬೇಯಿಸಿ ಇದು ಮಾಡಿಕೊಡೋರು, ಅದು ನಿರ್ವಹಣೆ ಮಾಡೋರು. ಆ ಒಂದು ಇದನ್ನು ಒಂದು ಸುಲಭದ ದಾರಿ ಹಿಡ್ಕೊಂಡಿದ್ದಾರೆ. ನೀವು ಹತ್ತಿ ಅಂತ ಹೇಳಿದ್ರೆ ಹತ್ತಿಗೆ ರೋಗನೂ ಜಾಸ್ತಿ ಅಂತ ಹೇಳ್ತಾರೆ. ಹತ್ತಿಗೆ ರೋಗ ಜಾಸ್ತಿ, ಹತ್ತಿಗೆ ಆಗ್ಲೆಲ್ಲ ಮೆನ್ಷನ್ ಮಾಡಿಬೇಕು, ಅವು ಕಾಂಡ ಕೊರಕ ಅಂತ ಬರ್ತಿದೆ, ಇನ್ನೂ ಏನೇನೋ ರೋಗಗಳು ಬರ್ತವೆ. ಎಲ್ಲ ಬೆಳೆದಿರ್ತೈತಿ ಹತ್ತಿ, ಮಳೆ ಬಂದು ಹತ್ತಿ ಒಡೆದೇ ಇಲ್ಲ, ಆಮೇಲೆ ನೆಲಕ್ಕೆ ಬಿದ್ದು ಹಾಳಾಗ್ತಿದೆ, ಇವೆಲ್ಲ ಇನ್ನೂ ಅಕಾಲಿಕ ಮಳೆ ಹೆಂಗೆ ಬಂತು, ಎಲ್ಲ ಹತ್ತಿ ಬೆಳೆದವ್ರು ಎಲ್ಲ ಹಾಳಾಗ್ತು. ಈಗಲೇ ಹತ್ತಿ ಒಡೆಕ್ ಬಂದಿರ್ತೈತಿ, ಬಿಸಿಲು ಬೇಕು, ಅದೇನಂದ್ರೆ ನೆಲಕ್ಕೆ ಬಿದ್ದು ಹೊಡೆದು ಮುಗಿದು ಹೋದ ಕೆಲಸ, ಮಣ್ಣಾಗ್ಬಿಡ್ತೈತೆ. ಈ ಹತ್ತಿದು ಸಮಸ್ಯೆ. ಇನ್ನೊಂದು ಕಡೆ ಮಾರ್ಕೆಟಿಂದು ಪ್ರಾಬ್ಲಮ್ ಆಗ್ತಾ ಇದೆಯಾ ಅಂತ, ಯಾಕೆ ಅಂತ ಹೇಳಿ. ಮಾರ್ಕೆಟಿಂದು ಪ್ರಾಬ್ಲಮ್ ತುಂಬ ಇದೆ. ಈಗ ಏನು ಮಾಡ್ತಾರೆ, ಹತ್ತಿ ತೊಗೊಂಡು ಹೋಗ್ತಾರೆ, ಹತ್ತಿ ಅಷ್ಟು ಬೆಳೆದು ಎಲ್ಲ ಮಾಡಿ ಅಷ್ಟಕ್ಕೆಲ್ಲ ದುಡ್ಡು ಹಾಕಿ ತೊಗೊಂಡು ಹೋದರೆ ಅಲ್ಲಿ ರೇಟ್ ಇರೋದಿಲ್ಲ, ಆಮೇಲೆ ಅಲ್ಲಿ ಮಧ್ಯವರ್ತಿಗಳ ಕಾಟ. ಒಂದು ಅಂಡಿಗೆ ಹತ್ತಿ ಸುಮಾರು ಎರಡು ಕ್ವಿಂಟಲ್ ಹತ್ತಿ ತೊಗೊಂಡು ಹೋದ ಅಂದರೆ ಅಲ್ಲಿ ಅವನೇನು ಮಾಡ್ದಾನೆ, ದಲ್ಲಾಲಿ ಅಂಗಡಿಯಲ್ಲಿ ಅವನು ಡೈರೆಕ್ಟ್ ಮಾರೋಕ್ಕಾಗಲ್ಲ, ಯಾಕಂದ್ರೆ ಖರೀದಿದಾರರು ಯೂನಿಕ್ ಪರಿಚಯ ಇರಲ್ಲ, ದಲ್ಲಾಲಿ ಅಂಗಡಿಯಲ್ಲಿ ಪರಿಚಯ ಇರ್ತಾರೆ, ಕಮಿಷನ್ ಏಜೆಂಟ್ಸ್ ಅವ್ರಿಗೆ ಪರಿಚಯ. ಅವ್ರೇನು ಮಾಡ್ತಾರೆ, ಬಂದು ಟೆಂಡರ್ ಹಾಕ್ತಾರೆ, ಯಾಕೆಂತ ಹೋಗೋದು, ಯಾರು ಎಷ್ಟು ಮಂದಿ ಇದ್ದು ಖರೀದಿದಾರ ಬಂದರು ಅವರೆಲ್ಲ. ಆಮೇಲೆ ಅವ್ರು ಇವ್ರೇನು ಮಾಡ್ತಾರೆ, ಖರೀದಿ ಆದಮೇಲೆ ಇವ್ರದೆಲ್ಲ ಇದು ಬಾರದಂಡ ಇದು ಅಂತ ಏನೋ ಮಾಡ್ತಾರೆ, ಮಾಡಿ ಕೊನೆಗೆ ನಿಂದು ಇಷ್ಟ ಐತಿ ಅಂತ ದುಡ್ಡು ಕೊಡ್ತಾರೆ. ಇದೊಂದು ಸಮಸ್ಯೆ. ಇಲ್ಲ ಇವರು ಡೈರೆಕ್ಟ್ ಮಾರ್ಲಿಕ್ಕೆ ಆಗಲ್ಲ ರೈತರಿಗೆ, ಸಾಧ್ಯನೇ ಇಲ್ಲ ಡೈರೆಕ್ಟ್ ಮಾರ್ಲಿಕ್ಕೆ, ಒಬ್ಬ ಕಮಿಷನ್ ಏಜೆನ್ಸಿಗೆ ಮಾರಬೇಕು. ಅಲ್ಲಿ ಸುಮಾರು ಕಮಿಷನ್ ಏಜೆಂಟ್ಸ್ ಅಂಗಡಿಗಳು ಇರ್ತಾವೆ, ಯಾವುದೇ ಒಂದು ಮಾರ್ಕೆಟ್ನಲ್ಲಿ ಮಾರಬೇಕು. ಇನ್ನು ಎ ಪಿ ಎಂ ಸಿಲಿ ಮಾರ್ಬೋದು, ಅದು ಸ್ವಲ್ಪ ಲಾಭದಾಯಕ ಎ ಪಿ ಎಂ ಸಿ. ಅದು ಜನ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಎ ಪಿ ಎಂ ಸಿಗೆ ಹೋಗೋದು ಕಡಿಮೆ, ಈ ಪ್ರೈವೇಟ್ ದಲ್ಲಾಳಿಗಳಿಗೆ ಮಾರೋದು ಹೆಚ್ಚಿಗೆ. ನಿಮಗೆಲ್ಲರ ಒಂದು ಕಡೆ ಅನಿಸಿದೆಯಾ, ನಾನು ರೈತರ ಮಗನ ಆಗದಲ್ಲೇ ಇದ್ರೆ ಏನೋ ಮಾಡಬಹುದಾಗಿತ್ತು ಅಂತ ಹೇಳಿ ಅನಿಸಿದೆಯಾ, ಅಥವಾ ನಿಮ್ಮ ಅಪ್ಪ ರೈತರಾಗಿ ನಿಮಗೊಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿದ್ರು ಒಳ್ಳೇದಾಯ್ತು ಅಂತ ಅನ್ಸತ್ತ? ನಮ್ಮಪ್ಪ ರೈತರಾಗಿ ನಮ್ಗೆ ವಿದ್ಯಾಭ್ಯಾಸ ಕೊಡಿಸಿದ್ರು, ನನಗೆ ಅನುಕೂಲ ಆಯ್ತು. ಇಲ್ಲಾಂದ್ರೆ ಏನಾಗುತ್ತಂದ್ರೆ, ನಾನು ಊರಲ್ಲಿ ಹಾಗೆ ಇದ್ದು ಬಿಟ್ಟಿದ್ರೆ ನಾನು ಒಂದು ಎಕರೆ 32 ಗುಂಟೆಯಲ್ಲಿ ನಾನು ಹೆಂಗೆ ಜೀವನ ಸಾಕ್ಬೇಕಾಗಿತ್ತು. ಏನೋ ನಮ್ಮ ಕಷ್ಟಪಟ್ಟು ನಮ್ಮ ಅಣ್ಣ ತಮ್ಮ ಓದಿಸಿದ್ರು, ನನಗೆ ಭಾಳ ಕಷ್ಟ ಇತ್ತು, ತುಂಬ ಕಷ್ಟದಿಂದ ಓದಿದ್ವಿ ನಾವು. ಇಡೀ 7 ಎಕರೆ ಜಮೀನು, 7 ಎಕರೆ ಜಮೀನಲ್ಲಿ ನಾವು 6 ಜನ ಬದುಕ್ತಿದ್ವಿ ಅವಾಗಿನ ಸಣ್ಣ ಸಣ್ಣವರು. ನಾನು ಒಬ್ಬನೇ ವಿದ್ಯಾಭ್ಯಾಸ ಮಾಡಿದ್ದು, ಅವರೆಲ್ಲ ಮದುವೆ ಮುಂಜೆ ಎಲ್ಲ ನಾವು 6 ಜನ ಬದುಕು, ಅಲ್ಲಿಗೆ ಸುಮಾರು 12 ಜನ ಬದುಕಬೇಕಿತ್ತು ನಾವು 7 ಎಕರೆ ಜಮೀನಲ್ಲಿ. ಹೀಗಾಗಿ ನನಗೆ ಬಂದದ್ದು ಪಾಲು 1 ಎಕರೆ 32 ಗಂಟೆ, ನನಗೆ ಜಾಬ್ ಇರೋದ್ರಿಂದ 1 ಎಕರೆ ಕಡಿಮೆ ಕೊಟ್ಟಿದ್ದಾರೆ, ಅಷ್ಟರಲ್ಲೇ ತೃಪ್ತಿ ಪಟ್ಕೊಂಡಿದ್ದೀನಿ. ಇದರಲ್ಲಿ ನಾನು ಜೀವನ ಹಾಕಿದ್ದಿಲ್ಲ, ನಾನು ಅಲ್ಲಿದ್ದರೆ ಅಥವಾ ನನಗೆ ಎರಡೂವರೆ ಎಕರೆ ಕೊಟ್ಟಿದ್ರು ನಾನು ಜೀವನ ಹಾಕಿದ್ದಿಲ್ಲ, ಇಷ್ಟರಲ್ಲಿ ಹಾಕಿದ್ದಿಲ್ಲ ಜೀವನ. ಇದು ಹಿಂಗಾಗಿ ಏನೇನಾಗಿದೆ ಅಂದರೆ ನಾನು ಜಾಬ್ ಇರೋದ್ರಿಂದ ಅದೊಂದು ಏನೋ ಊರಿಗೆ ಹೋಗೋಕೆ ಒಂದು ಏನಂತಾರೆ ಅದಕ್ಕೆ ಹೋಗಕ್ಕೆ ಇದು ಒಂದು ದಾರಿ ಬೇಕಲ್ಲ, ಊರಿಗೆ ಹೋಗ್ಲಿಕ್ಕೆ ಒಂದು ನೆಂಟಸ್ಥಾನ ಇರಲಿ ಅಂತ ಅದೊಂದು ಜಮೀನು. ಆ ಜಮೀನಲ್ಲಿ ಇದ್ಲ ಅಂದ್ರೆ ನಾವು ಊರಿಗೆ ಹೋಗೋದಲ್ಲ, ಅಲ್ಲಿ ಇಬ್ಬರು ನಮ್ದೇನಿಲ್ಲ ಅಂತ ಹೋಗೋದಿಲ್ಲ. ಅದೊಂದು ಊರಿಗೆ ಹೋಗೋ ನೆಂಟಸ್ಥಾನ ಇಟ್ಕೊಳ್ಳಕ್ಕೆ ಆ ಜಮೀನು ಇಟ್ಕೊಂಡಿದೆ ನಾನು. ಒಳ್ಳೇದು ಸರ್, ನಿಮ್ಮ ಅನುಭವಗಳು ದಾಖಲು ಮಾಡುವಂತಹದ್ದು. ಇನ್ನೂ ಬೇಕಾದಷ್ಟು ಅನುಭವ ಇದೆ, ಯಾಕಂದ್ರೆ ನಾವು ಸುಮಾರು ಡಿಗ್ರಿ ಮುಗಿಯೋವರೆಗೂ ನಾನು ಹೊಲದಲ್ಲಿ ಕೆಲಸ ಮಾಡಿದ್ದೀನಿ, ಎಲ್ಲ ಥರದ ಕೆಲಸ ಮಾಡಿದ್ದೀನಿ. ಶೇಂಗಾ ಬೆಳೆದೀನಿ, ರಾಗಿ ಬೆಳೆದೀನಿ, ಮೆಣಸಿನ್ಕಾಯಿ ಬೆಳೆದೀನಿ, ಎಲ್ಲ ಬೆಳೆದೀನಿ. ಯಾವ್ಯಾವ್ದು ಏನೇನು ಲಾಭ ಈಗಿನ ಕಾಲದಲ್ಲಿ ಎಲ್ಲ ಹೋಗಿ ಹೆಂಗೆ ನಿಂತ್ಬಿಟ್ರೆ ಜನ ಅಂದರೆ ಬೋರ್ ಹಾಕಿದ್ರೆ ಕಾಯಿಪಲ್ಯ ಬೆಳೀತಾರೆ, ಕಾಯಿಪಲ್ಯಗೆ ರೇಟ್ ಇರೋದಿಲ್ಲ ನೋಡ್ರಿ. ಎಲ್ಲ ಹೇಳ್ಬಿಡ್ತಾರೆ ಎಂಥದ್ದು ದೊಡ್ಡ ಮೆಣಸಿನ್ಕಾಯಿ ಅಂತಾರೆ, ಅದಕ್ಕೇನು ಕ್ಯಾಪ್ಸಿಕಮ್ ಹಾಕ್ಬಿಡ್ತಾರೆ, ಎಲ್ಲರೂ ಬೆಳ್ಬಿಡ್ತಾರೆ, ಚೆನ್ನಾಗಿ ಬರ್ತೈತಿ ಈಲ್ಡ್. ಮಾರ್ಕೆಟ್ ಇರಲ್ಲ, ಮಾರ್ಕೆಟ್ ಇರಲ್ಲ, ಅವನಿಗೆ ಒಬ್ಬನಿಗೆ ಹೇಳ್ತಾನೆ ಅವ್ನು ಬಂದು ತಗೊಂಡೋಗ್ತಾನೆ. ಇವ ಅವ್ನಿಗೆ ಕೊಟ್ಟಷ್ಟೇಟು ಲಾಭಾಂಶ ಇರೋದೇ ಇಲ್ಲ. ಪಾಪ ಇವರು ಕೊನೆ ಪಕ್ಷ ಒಂದೊಂದ್ಸಲ ಏನಾಗ್ಬಿಡ್ತೈತೆ ಅಂದರೆ ಈ ಎಲೆಕೋಸು, ಎಲೆಕೋಸು ಸುಮ್ಮನೆ ತಿಪ್ಪಿಗೆ ಹಾಕ್ಬಿಡ್ತಾರೆ, ಒಂದು 5 ರೂಪಾಯಿನೂ ಸಿಗಲ್ಲ ಒಂದು ಕೆಜಿಗೆ. ರೈತ ಇಕ್ಕಿದರೆ ಜಗವೆಲ್ಲ ಉಂಡು ಕತ್ತಣ ಅಂತ, ಈಗ ಅದು ಸುಳ್ಳಾಗ್ಬಿಟ್ಟಿದೆ. ಈಗ ಯಾರು ಜೋಳ ಬೆಳೆದೇ ಇಲ್ಲ, ಊಟದ ಜೋಳ, ನಾನು ಮೆಕ್ಕೆಜೋಳ ಹೇಳೋದಲ್ಲ, ಊಟದ ಜೋಳ ಬೆಳೆದೇ ಇಲ್ಲ. ಯಾಕಂದ್ರೆ ಅದು ಈಲ್ಡ್ ಕಡಿಮೆ, ಸ್ವಲ್ಪ ಜನ ಯಾರೋ ಬೆಳೀತಾರೆ. ಊಟದ ಜೋಳ ಆ್ಯಕ್ಚುಲಿ ಹಂಗೆ ನೋಡಿದರೆ ಊಟದ ಜೋಳ ಅರ್ಧ ಊಟದ ಜೋಳ ಬೆಳಿಬೇಕು, ಅರ್ಧ ಮೆಕ್ಕೆಜೋಳ ಇಂಥವೆಲ್ಲ ಬೆಳಿಬೇಕು. ಯಾಕಂದ್ರೆ ಈ ಊಟದ ಜೋಳ ಯಾಕೆ ಇಷ್ಟು ರೇಟ್ ಆಗಿದೆ ಅಂದರೆ ಯಾರು ಬೆಳೆದೇ ಇಲ್ಲ. ಭತ್ತ ಏನೇ ಇಲ್ಲಿ ಭದ್ರಾ ಚಾನಲ್ ಇಂಥವರೆಲ್ಲ ಬೆಳ್ಕೋತಾರೆ, ಆಮದು ಬೇರೆ, ಅವರು ಭತ್ತನೂ ಕಡಿಮೆ ಆಗಿದೆ. ಈಗ ಅಡಿಕೆ ಬಂದ್ಬಿಟ್ಟಿದೆ ಅಲ್ಲ ಲಾಭಾಂಶ, ಭತ್ತನೂ ಕಡಿಮೆ ಆಗಿದೆ. ಅದು ಪರವಾಗಿಲ್ಲ, ಒಂದು ಆಶಾದಾಯಕ ಇನ್ನೂ ಇದೆ. ಈ ಕಡೆ ನಮ್ಮಲ್ಲಿ ಭತ್ತನೇ ಇಲ್ಲ, ಯಾಕಂದ್ರೆ ಮಲೆನಾಡು ಇಲ್ಲಲ್ಲ, ನಮ್ದು ಅರಮಲ್ನಾಡ. ಏನಪ್ಪ ಮೆಕ್ಕೆಜೋಳ, ಒಂದಿಷ್ಟು ಹತ್ತಿ ಬೆಳ್ಕೋಬೋದು ಅಷ್ಟು, ಹತ್ತಿನೂ ಲಾಭಾಂಶ ಇಲ್ಲ ಅದರಲ್ಲಿ. ಮೆಕ್ಕೆಜೋಳ ಒಂದು ಲಾಭಾಂಶ ತರ್ತಕ್ಕಂಥದ್ದು. ಈಗ ಸದ್ಯ ಯಾರೋ ನೀರ ಆಸರೆ ಮಳೆ 1 ಇಂಚು 1 ಇಂಚು 2 ಇಂಚು ನೀರು ಕೊಡ್ತಿದೆ ಒಂದು ಬೋರ್ನಲ್ಲಿ, ಅಷ್ಟೇ ಒಂದು ಸೀಮಿತ ಅವಧಿಗೆ ಅಷ್ಟೇ. ಅದು ಅಷ್ಟರಲ್ಲೇ ಬೆಳೆ ತೆಗಿತಾರೆ, ಬಂದ್ರೆ ಬೆಳೆ ಬಂದ್ರೆ ಲಾಭ ಸಿಗ್ತದೆ, ಲಾಭ ಇಲ್ಲ ಅಂದ್ರೆ ಇಲ್ಲ, ಸುಮ್ಮನೆ ಹಾಳು ಮಾಡ್ಬಿಡ್ತಾರೆ. ನೀವು ಊರಿನ ಜೊತೆಗೆ 1.5 ಎಕರೆ 1 ಎಕರೆ 3 ಗುಂಟೆ ಇರೋದ್ರಿಂದ ನೆಂಟಸ್ತಿಕೆ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರಿ, ಆ ನೆಂಟಸ್ತಿಕೆ ಇನ್ನೂ ಜೋರಾಗಲಿ, ಜಾಸ್ತಿ ಮಾಡ್ರಿ ಅಂತ ಹೇಳಿ ಹಾರೈಸ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಹೊನ್ನಾಳಿ ಹಿರೇಕಲ್ಮಠದಲ್ಲಿ ಲೈಬ್ರೇರಿಯನ್ ಆಗಿ ನಿವೃತ್ತರಾದ ಶ್ರೀ ವೀರಬಸಯ್ಯ ಅವರೊಡನೆ ಮಾತುಕತೆ ಕೇಳಿದಿರಿ. ಈ ಮಾತುಕತೆಯಲ್ಲಿ ಪಾಲ್ಗೊಂಡವರು ಎಂಎ ಸುದರ್ಶನ. ಇನ್ನು ಮುಂದೆ ಕೇಳಿ ಪರಿಸರ ಗೀತೆ. ಮೊದಲು ನಮಿಸುವೆ ಗಣಪ ನಿನಗೆ, ವಿದ್ಯೆ ನೀಡುವ ತಾಯಿ ಸರಸ್ವತಿಗೆ, ವನ್ಯಜೀವಿಗಳ ಕಾಯುವ ವನದೇವತೆಗೆ, ಶಿರಬಾಗಿ ನಮಿಸುವೆ ಚರಣಗಳಿಗೆ, ಶಿರಬಾಗಿ ನಮಿಸುವೆ ನಿನ್ನ ಚರಣಗಳಿಗೆ. ಆರಾಧನೆ ತಾಯಿ ವನದೇವಿಗೆ, ಭೂಮಾತೆ ಮಡಿಲ ಸಿರಿದೇವಿಗೆ, ಆರಾಧನೆ ತಾಯಿ ವನದೇವಿಗೆ, ಭೂಮಾತೆ ಮಡಿಲ ಸಿರಿದೇವಿಗೆ,

ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 2,000 ರಿಂದ ರೂಪಾಯಿ 5,000 ವರೆಗೆ ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ರೂಪಾಯಿ 7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾಧಿಕಾರಿಗಳನ್ನು ಸಂಪರ್ಕಿಸಿ. ಹಾಕಿ ಎಲ್ಲವೂ ಆಮೇಲೆ ನನ್ನ ಮಾತು ಕೇಳು ಈಗಲೇ. ಅಂಕುಡೊಂಕು ರೋಡಲ್ಲಿ ಆಯ್ಕೆ ಇರುತ್ತೆ ಪ್ರತಿ ತಿರುವಲ್ಲಿ, ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ಹಲೋ ಬ್ರದರ್, ಹೇಗಿದ್ಯಾ? ಎಲ್ಲ ಚೆನ್ನಾಗಿದೆ. ನಾನು ನನ್ನ ಫ್ಯಾಮಿಲಿ ಮತ್ತು ಬಿಸ್ನೆಸ್ ಗೆ ಮಲ್ಟಿ ಪರ್ಪಸ್ ವೆಹಿಕಲ್ ತಗೋಬೇಕು ಅಂತಿದ್ದೀನಿ. ಹಾಗಾದ್ರೆ ಮಾರುತಿ ಸುಜುಕಿ ಈಕೋಟಗೋ ಅದರಲ್ಲಿ ಹೆಚ್ಚು ಸ್ಪೇಸ್, ಹೆಚ್ಚು ಆರಾಮ್ ಮತ್ತು ಹೆಚ್ಚು ಸುರಕ್ಷತೆ ಇದೆ. ಈ ಮಾರ್ಚ್ ನಿಮ್ಮ ಫೇವರೇಟ್ ಮಾರುತಿ ಸುಜುಕಿ ಈಕೋವನ್ನು 100% ಎಕ್ಸ್ಟೋರೂಮ್ ಫಂಡಿಂಗ್ ಒಂದಿಗೆ ಮನೆಗೆ ಕೊಂಡೊಯ್ಯಿರಿ ಹಾಗೂ 27,500 ರೂಪಾಯಿ ವರೆಗಿನ ಆಫರ್ಸ್ ಅನ್ನು ಕೂಡ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ಗೆ ಇಂದೇ ಭೇಟಿ ನೀಡಿ. ಆಕಾಶವಾಣಿ ಭದ್ರಾವತಿ ನಿಲಯದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:30 ಟೆಗ್ಗುರು, 6:51 ಚಿತ್ರಗೀತೆಗಳು, 7:00 ಸಂಜೆ ಸಾವರಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 7:45 ಸಮಾಚಾರ ದರ್ಶನ, 9:05 ಯುವಕರಿಗಾಗಿ ಕಾರ್ಯಕ್ರಮ, ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 9:30 ರಾಷ್ಟೀಯ ಸಂಗೀತ ಕಾರ್ಯಕ್ರಮ, ಪಂಡಿತ್ ರಾಧಿಕಾ ಮೋಹನ್ ಮಿತ್ರಾ ಅವರಿಂದ ಸರೋದು ವಾದನ ಕೇಳುವಿರಿ. ಇನ್ನು ನಾಳೆ ಬೆಳಿಗ್ಗೆ 6:05 ಚಿಂತನ, ಡಾ ಟಿಎನ್ ವಾಸುದೇವ ಮೂರ್ತಿ ಅವರಿಂದ, ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:20 ಶುಭೋದಯ ನಮ್ಮ ಕರ್ನಾಟಕ, 6:40 ಭಾವಗೀತೆಗಳು, 6:50 ರೈತರಿಗೆ ಸಲಹೆ, ಸ್ಟೀವಿಯಾ ಬಳ್ಳಿಯ ಔಷಧಿ ಗುಣಗಳು, ಈ ಕುರಿತು ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕಿ ವೈಷ್ಣವಿ ಅವರಿಂದ ಮಾಹಿತಿ ಕೇಳುವಿರಿ. 7:15 ಭಾವಗೀತೆಗಳು, 7:45 ನಿತ್ಯ ವಿಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, 7:50 ಚಿತ್ರಗೀತೆಗಳು, 9:00 ಭವಿಷ್ಯದ ಬೆರಗು ವಿಜ್ಞಾನ ಧಾರಾವಾಹಿ, 9:30 ಭಾರತದ ಸ್ವತಂತ್ರ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೈನಂದಿನ ವಿಶೇಷ ಕಾರ್ಯಕ್ರಮ ಸರಣಿ ಸ್ವತಂತ್ರದ ಪಯಣ ಆಕಾಶವಾಣಿಯೊಂದಿಗೆ, 9:40 ಭಾವಗೀತೆಗಳು, 10:05 ಹಾಗೂ 10:35 ಆಕಾಶಗಂಗೆ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, 12:00 ವಿಶೇಷ ಅತಿಥಿ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ